ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ಇರಿದು ಯಾವುದೇ ಇರಲಿ ಅದನ್ನು ತೆರೆಯುವ ದೇಶ ನನ್ನದು. ಮಗಳ ಮನ್ನಿಸಿದ ನೆಲ ನನ್ನದು, ತನ್ನದಲ್ಲದ ಅನ್ಯ ಧರ್ಮಗಳ ಮನ್ನಿಸಿದ ನೆಲ ನನ್ನದು. ಸಕಲ ಧರ್ಮಗಳ ಸಾಕಿದ ತಾಯಿ ಸನಾತನ ದೇಶ ನನ್ನದು. ಸಕಲ ಧರ್ಮಗಳ ಸಾಕಿದ ತಾಯಿ ಸನಾತನ ದೇಶ ನನ್ನದು. ಇರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ಇರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಗ್ರಹದ ಹಣತೆಯ ಬೆಳಕಿನ ಹಾಗೆ ದೇವಾಲಯದ ಗರ್ಭಗ್ರಹದ ಹಣತೆಯ ಬೆಳಕಿನ ಹಾಗೆ ಇಲ್ಲಿಯ ಸಂಸ್ಕೃತಿ ಬಗೆ ಬಗೆ ಕಾಂತಿಯ ಬಣ್ಣದ ನವಿಲಿನ ಸೋಗೆ. ಇಲ್ಲಿಯ ಸಂಸ್ಕೃತಿ ಬಗೆ ಬಗೆ ಕಾಂತಿಯ ಬಣ್ಣದ ನವಿಲಿನ ಸೋಗೆ. ಹಿರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ಹಿರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಸಹ್ಯಾದ್ರಿ ನಿಂತು ಕಾಯುವ ನಾಡು, ಹಿಮಗಿರಿ ವಿಂಧ್ಯಾಚಲ ಸಹ್ಯಾದ್ರಿ ನಿಂತು ಕಾಯುವ ನಾಡು. ಯಮುನೆ ಗಂಗೆ ಕೃಷ್ಣ ತುಂಗೆ ಬಳಸಿ ಹಾಯುವ ಬೀಡು, ಯಮುನೆ ಗಂಗೆ ಕೃಷ್ಣ ತುಂಗೆ ಬಳಸಿ ಹಾಯುವ ಬೀಡು. ಹಿರಿಯ ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ಹಿರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ. ಎನ್ಎಸ್ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಕೇಳಿದಿರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇನ್ನು ಮುಂದೆ 7 ಗಂಟೆಯಿಂದ ಆಟದ ಮುಕ್ತಾಯದವರೆಗೆ ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ ಕ್ರಿಕೆಟ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯುವ ಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ. ಇನ್ನುಳಿದಂತೆ ವೆಬ್ ಸ್ಟ್ರೀಮ್ನಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. Thank you.

ಹೂಗಿಡ ಬಳ್ಳಿಗೆ ಬೆಂಕಿಯುತ್ತಾಗಿ ಝಗಝಗ ಉರಿಯುತ್ತಿದೆ. ಬೀದಿ ಬೀದಿಯಲ್ಲಿ ಬಡವರ ರಕ್ತ ಚಿಮ್ಮುತ್ತ ಹರಿಯುತ್ತಿದೆ. ಹೂಗಿಡ ಬಳ್ಳಿಗೆ ಬೆಂಕಿಯುತ್ತಾಗಿ ಝಗಝಗ ಉರಿಯುತ್ತಿದೆ. ಬೀದಿ ಬೀದಿಯಲ್ಲಿ ಬಡವರ ರಕ್ತ ಚಿಮ್ಮುತ್ತ ಹರಿಯುತ್ತಿದೆ. ಹಕ್ಕಿಯ ಕೊರಳಿಗೆ ಹಗ್ಗವು ಬಿಗಿದು ಕಂಬನಿ ಸುರಿಯುತ್ತಿದೆ. ಹಸಿವಿನ ತಾಪ ತಾಳದೆ ಲೋಕ ನಿಟ್ಟುಸಿರಾಡುತ್ತಿದೆ. ಆಸೆಯು ಮರಳಾಗಿ ಬಾಳಿಗೆ ಭರವಸೆ ಬೆಳಕೆ ಇಲ್ಲ ಜೀವನ ಕುರುಡಾಗಿ ಬಿಸಿಲಿನ ಬೇಗೆಗೆ ಬಾಡಿದೆ ಜಗವು ಬೂದಿಯು ತಾನಾಗಿ ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ ಬಡವರ ಪಾಲಿಗೆ ದೇವರೇ ಇಲ್ಲ ಧನಿಕರ ವಶವಾಗಿ. ಮಗು ನಗೋ ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೆ ಹಗಲಲ್ಲಿ ತಿರುಗಿ ಬಳಲಿದೆ ಎದುಳಲಿ ಬಯಸಿ ಕೊರಗಿದೆ ದಿನವೂ ನಿನ್ನ ಕಾಣದೆ ನಿನ್ನದೆ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ ಕರಗುತ್ತ ಕರೆಗೆ ಇಳಿಬುದು ಹರಿಯುತ್ತ ಕಡಲ ಬೆರೆಬುದು ನಮ್ಮಿ ಬಾಳಿನ ಬಗೆಯಿದು ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ಗಗನಗುಡಲ್ಲೋ ಭೂಮಿಯುಡಲ್ಲೋ Thank you. ಕನ್ಯೆಯು ಶೃಂಗಾರ ಕಾವ್ಯವು ಯಾರ ಕನಸ ಕನ್ಯೆಯು ಶೃಂಗಾರ ಕಾವ್ಯವು ಈ ಹೊಳೆವ ಕಣ್ಣ ನೋಟ ಮುಂಗುರುಳ ತೂಗುವಾಟ ಈ ಚೆಲುವ ಮೈಯ ಮಾಟ ಬಂಗಾರದ ಸಿಂಗಾರಿ ಕಂಡು ಮೂಕನಾದೆನು ನೂರು ವರುಷವಾಗಲಿ ಮರೆಯಲಾರೆನು ಎಂದೆಂದು ನಿನ್ನಾಗಲಿ ನಾ ದೂರ ಹೋಗೆನು ನೂರು ವರುಷವಾಗಲಿ Thank you. ಸುಖವು ಇಂದು ಕಂಡೆನಯ್ಯ ನಾ ಕಂಡ